ಹಗುರ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ, ಸಕಲ ಸಿದ್ಧತೆ. ರಾಜ್ಯ ವಿಧಾನಸಭಾ ಚುನಾವಣೆ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಎಲ್ಲ ಜಿಲ್ಲೆಗಳಲ್ಲಿ ಕ್ರಮ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನವಮಿ ಆಚರಣೆ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ರೈತ ಬಾಂಧವರೇ, ಕೃಷಿಗೆ ಜಾನುವಾರುಗಳ ಸಾಕಾಣಿಕೆ ಉಪಯುಕ್ತವಾದದ್ದು. ಹಸುಗಳನ್ನು ಸಾಕೋರು ಅನೇಕ ಕಡೆ ಇದ್ದಾರೆ, ಎಮ್ಮೆಗಳನ್ನು ಇಷ್ಟಪಟ್ಟು ಸಾಕೋರಿದ್ದಾರೆ. ಎಮ್ಮೆಗಳ ಸಾಕಾಣಿಕೆಯಲ್ಲಿನ ಅನುಭವ ಇವತ್ತು ನಮ್ಮೊಡನೆ ಹಂಚಿಕೊಳ್ತಿದ್ದಾರೆ ಕುಶಾಲನಗರ ತಾಲೂಕು ಕೂಡಲೂರು ಗ್ರಾಮದ KH ಧರ್ಮ ಅವರು. ನಾವು ಹಾಗೆ ಹೋಗುವಾಗ ಇವರ ಎಮ್ಮೆಗಳು ರಸ್ತೆ ಪಕ್ಕದಲ್ಲಿ ಹೋಗ್ತಾಯಿದ್ವು. ಮಾತಾಡಿದಾಗ ಗೊತ್ತಾಯಿತು 8 ಎಮ್ಮೆಗಳು ಇದ್ದಾವೆ ಅಂತ ಅಂದ್ಕೊಂಡು. ಅರವಿಂದ್ ಅವರು ಹೇಳ್ತಾಯಿದ್ರು ಇವು ಧರ್ಮ ಅವ್ರಿಗೆ ಸೇರಿರುವ ಅಂತ ಅನ್ಕೊಂಡು. ಧರ್ಮಣ್ಣ ನಮಸ್ಕಾರ. ಅರವಿಂದ್ ಅವರು ಏನಾಗ್ಬೇಕು ನಿಮಗೆ? ಮಗ ಏನ್ ಓದ್ತಿದ್ರೆ ಅರವಿಂದ್ ಅವರು? ಫೈನಲ್ ಇಯರ್ ಡಿಗ್ರಿ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಅಪ್ಪ, ಅಮ್ಮ, ನಾನು, ನನ್ನ ಮಕ್ಕಳು ಮತ್ತೆ ಹೆಂಡತಿ. ಹಾ, 6 ಜನ ಇದ್ದೀರಿ. ಹೌದು. ಒಟ್ಟು ಎಷ್ಟು ಎಕರೆ ಜಮೀನಿದೆ ನಿಮಗೆ? 8 ಎಕರೆ. ಏನೇನ್ ಬೆಳಿತೀರಿ? ಜೋಳ, ಭತ್ತ, ರಾಗಿ, ಆಮೇಲೆ ದನಗಳ ಮೇವು. ತೋಟ ಮಾಡ್ಕೊಂಡಿದ್ದೀರಾ? ಇಲ್ಲ, ತೋಟ ಇನ್ನು ಮಾಡಿಲ್ಲ. ಅಡಿಕೆ ತೋಟ, ತೆಂಗಿನ ತೋಟ ಈ ತರ ಮಾಡಿಲ್ಲ? ಇಲ್ಲ. ಹಾ, ಬರೀ ಹೊಲದ ಬೆಳೆಗಳನ್ನೇ ಮಾಡ್ಕೊಂತ ಬಂದಿದ್ದೀರಿ? ಮಾಡ್ಬೇಕು ತೋಟ ಎಲ್ಲ. ಏನು ಓದಿರತ್ತ ತಾವು? ಏನು ಓದಿಲ್ಲ, ಸ್ಕೂಲ್ ಹೋಗಿಲ್ಲ ನಾವು. ಆದ್ರೆ ಮಕ್ಕಳನ್ನು ಓದಿಸ್ತದ್ರಿ? ಹೌದು. ಮಕ್ಕಳು ಓದ್ತಾ ಓದ್ತಾ ಕೃಷಿ ಕೆಲಸಗಳನ್ನು ಮಾಡ್ತಿದಾರಲ್ವಾ? ಹೌದು. ಎಮ್ಮೆಗಳನ್ನ ಎಷ್ಟು ವರ್ಷಗಳಿಂದ ಸಾಕ್ತಿದ್ರಿ? ಎಮ್ಮೆಗಳು ನಮ್ಮ ಅಪ್ಪನ ವಯಸ್ಸಿಂದನೂ ಇದೆ. ಹಾ, ಆಗ 2-3 ಇತ್ತು. ಈಗ ಎಮ್ಮೆ ಮೇಲೆ ಒಂದು ಪ್ರೀತಿಯಿಂದ ಹೊಚ್ಚಾಗ್ತಿದ್ದು, ಈಗ ಹಂಗೆ ರಿಲೀಸ್ ಆಗಿ ಒಂದು 8 ಬಂದಿದೆ ಈಗ. ಅದೇ ನಾವು ಕುಶಾಲನಗರ ಹತ್ರ ಹೋಗುವಾಗ ನಿಮ್ಮ ಎಮ್ಮೆಗಳು ರಸ್ತೆ ಪಕ್ಕದಲ್ಲಿ ಬರ್ತಾ ಇದ್ವು, ನಿಮ್ಮ ಮಗ ಸಿಕ್ಕರು, ಮಾತಾಡಿಸಿದ್ವಿ, ಹಾಗೆ ನಿಮ್ಮ ಮೊಬೈಲ್ ನಂಬರ್ನು ಸಿಕ್ತು, ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ಕೊಂಡು ಸಂಪರ್ಕ ಮಾಡಿದ್ವಿ ಧರ್ಮಣ. ಈಗ 52 ವರ್ಷ ವಯಸ್ಸು ಅಂತ ಹೇಳ್ತೀರಿ. ಎಮ್ಮೆಗಳನ್ನ ನೀವು ಸಾಕ್ತೀರಿ, ಮಕ್ಕಳನ್ನು ಸಾಕೊಂಡು ಬರ್ತಾರಲ್ವಾ? ಹೌದು. ಎಲ್ಲಿ ಮೇಯ್ಸ್ಲಿಕ್ಕೆ ಜಾಗ? ನಮ್ಮ ಹೊಲದ ದಡದಲ್ಲೇ ಮೇಯಿಸ್ತೀವಿ. ಆಮೇಲೆ ಹೊಳೆ ಎಲ್ಲ ಇದೆಯಲ್ಲ, ಅಲ್ಲೇ ಮೇಯಿಸ್ಕೊಂಡು ನೀರು ಕುಡಿಸಿ ತೊಳೆದು ಎಳ್ ಬರ್ತೀವಿ. ಓಹೋ. ಈಗ ಹಸುಗಳನ್ನ ಸಾಕೋರು ಇದಾರೆ, ಎಮ್ಮೆಗಳನ್ನ ಯಾಕೆ ನೀವು ಇಷ್ಟಪಟ್ಟು ಸಾಕ್ತಿದ್ರಿ? ಹಸುವಿನಲ್ಲಿ ಅಂದ್ರೆ ಅವಕ್ಕೆ ಆದಂತ ಒಂದು ಖರ್ಚು ವೆಚ್ಚ ಇರುತ್ತೆ. ಎಮ್ಮೆಗಳಿಗೆ ಅಂದ್ರೆ ಸ್ವಲ್ಪ ಕಡಿಮೆ. ಆಮೇಲೆ ಹಾಲು, ಡಿಗ್ರಿ ಫ್ಯಾಟ್, ಉತ್ತಮ ಮಟ್ಟದ ಹಾಲು. ಓಹೋ. ಅದಕ್ಕಾಗಿ ಎಮ್ಮೆ ಸಾಕ್ತೀವಿ ನಾವು. ಗಟ್ಟಿ ಹಾಲು ಸಿಗುತ್ತೆ, ಆಮೇಲೆ ಜನ ಇಷ್ಟಪಡ್ತಾರಲ್ವಾ? ಹೌದು. ಆಮೇಲೆ ಸಗಣಿ ಹಸುಗಳಿಗಿಂತ ಹೆಚ್ಚಾಗಿ ಸಿಗುತ್ತೆ ಅಲ್ವಾ? ಹಾಲು ಮನೆ ಮನೆಗೂ ಮಾರಾಟ ಮಾಡ್ತೀರಾ ಅಥವಾ ನಿಮ್ಮಲ್ಲೇ ಬಂದು ತಗೊಂಡು ಹೋಗ್ತಾರಾ ಅಥವಾ ಡೈರಿಗೆ ಹಾಕ್ತೀರಾ ಹೇಗೆ? ಸ್ವಲ್ಪ ಮನೆ ಹತ್ರ ಮಾಡ್ತೀವಿ, ಇನ್ನ ಡೈರಿಗೆ ಹಾಕ್ತೀವಿ ಹಾಲ್ನ. ಹಾ ಹಾ, ಈಗ ಒಂದು 2-3 ವರ್ಷದ ಒಂದು ಸರಾಸರಿ ಚಿತ್ರಣವನ್ನು ನೋಡಿದ್ರೆ ಪ್ರತಿದಿನ ಎಷ್ಟು ಲೀಟರ್ ಹಾಲು ಡೈರಿಗೆ ಹೋಗುತ್ತೆ ನಿಮ್ಮಿಂದ? ನಮ್ಮಿಂದ ಬೆಳಗ್ಗೆ ಒಂದು 10 ಲೀಟರ್, ಸಂಜೆ ಒಂದು 5 ಲೀಟರ್ ಹೋಗುತ್ತೆ. ಈಗ ಬೇಸಿಗೆಗಾಲದಿಂದ ಸ್ವಲ್ಪ ಡೌನ್ ಆಗಿದೆ, ಒಂದ್ 15-20 ಆಗ್ತಿವಿ. ಸಂಜೆ ಯಾಕೆ ಕಡಿಮೆ ಮಾಡ್ಕೊಂತೀರಿ? ಅಂದ್ರೆ ನಾವು ಕರುಗಳಿಗೆ ಬಿಡ್ತೀವಿ ಜಾಸ್ತಿ ಹಾಲು. ಓಹೋ, ಮುಂದಿರ್ಬೇಕಲ್ಲ. ಹಾ, ಕರುಗಳು ಚೆನ್ನಾಗಿ ಹಾಲು ಕುಡಿದ್ರೆ ಉತ್ತಮವಾಗಿ ಬೆಳಿತವೆ ಅಲ್ವಾ? ಅಂದ್ರೆ ಒಪ್ಪತ್ತಿನ ಹಾಲು ಬಿಟ್ಟು ಉಳಿದಂತೆ ಬೆಳಿಗ್ಗೆ ಹಾಲು ಸ್ವಲ್ಪ ಕಡಿಮೆ ಕೊಡ್ತೀರಾ ಅಥವಾ ಕೊಡೋದಿಲ್ವಾ? ಬೆಳಗ್ಗೆ ಹೊತ್ತು ಸ್ವಲ್ಪ ಕೊಡ್ತೀವಿ, ಸಂಜೆ ಹೊತ್ತು ಹೆಚ್ಚು ಹಾಲು ಕೊಡ್ತೀವಿ ಕರುಗಳಿಗೆ. ಓಹೋ, ಬೆಳಗ್ಗೆನೂ ಸ್ವಲ್ಪ ಕೊಡ್ತೀರಿ, ಸಾಯಂಕಾಲ ಹೊಟ್ಟೆ ತುಂಬ ಕೊಡ್ತೀರಿ? ಹೌದು. ತಾಯಿ ಹಾಲು ಕುಡಿದ್ರೆ ಬೇಗ ಬೆಳಿತವೆ ಅಲ್ವಾ? ಹೌದೌದು, ನಾವು ಹಂಗೆ ಅಲ್ವಾ, ಮನುಷ್ಯರು ತಾಯಿ ಹಾಲು ಕೊಡೋದು ಹೆಂಗ್ ಬೆಳಿತೀವಿ ಹಂಗೆ ಪ್ರಾಣಿಗಳು. ನಿಜ ನಿಜ ನಿಜ. ಮತ್ತೆ ಎಷ್ಟು ತಿಂಗಳ ಕಾಲ ಕರುವಿಗೆ ಹಾಲು ಕೊಡ್ತೀರಿ? 5-6 ತಿಂಗಳು ಕುಡಿಸ್ತೀವಿ. ಆಮೇಲೆ ಇನ್ನ ಮೇವು ಜಾಸ್ತಿ ಮಾಡ್ತೀವಿ. ಓಕೆ. ಹೌದಾ, ಮೇವು ಅಂದ್ರೆ ಮೇವು, ಒಣಮೇವು, ಆಮೇಲೆ ಹಿಂಡಿ ಬೂಸ, ಹಂಗೆ ಮೇವು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಹಾಲು ಕಮ್ಮಿ ಮಾಡ್ತೀವಿ. ಇದುವರೆಗೂ ನಿಮ್ಮಲ್ಲಿ ಹುಟ್ಟಿರೋ ಕರುಗಳನ್ನ ಬೇರೆಯವರಿಗೂ ಮಾರಾಟ ಮಾಡಿದಿರಲ್ವಾ? ಮಾರಾಟ ಮಾಡಿದೀವಿ. ಯಾವ ವಯಸ್ಸಿನಲ್ಲಿ ಮಾರಾಟ ಮಾಡ್ತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ 2.5-3 ಗಬ್ಬ ಆದ ಟೈಮ್ನಲ್ಲಿ. ಓಹೋಹೋ, ಅಂದ್ರೆ ಕಡಸು ಚೆನ್ನಾಗಿ ಬೆಳೆದು ಗಬ್ಬ ಧರಿಸಿದ್ಮೇಲೆ ನೀವು ಮಾರಾಟ ಮಾಡೋದು? ಹೌದು. ಅದಕ್ಕಿಂತ ಮುಂಚಿತವಾಗಿ ಕೊಡಲ್ಲ? ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಎಲ್ಲ ಸಣ್ಣ ಇರುತ್ತಲ್ಲ, ಕಡಿಮೆ ಬೆಲೆಗೆ ಕೇಳ್ತಾರಲ್ವಾ. ಗರ್ಭ ಧರಿಸಿದ ಒಂದು ಕಡಸು ಈಗ ಯಾವ ಬೆಲೆಗೆ ಹೋಗ್ತಾ ಇದೆ? ಈಗ ಮಾರಾಟ ಎಲ್ಲ ನಿಷೇಧ ಆದ್ಮೇಲೆ ಅವರು ಕೇಳೋದು ಕಮ್ಮಿ ಮಾಡ್ಬಿಟ್ಟಿದ್ರೆ ಒಂದು 30-35-40. ಅಲ್ಲ, ಹೆಣ್ಣು ಕರುಗಳು ಮಾರಾಟ ಆಗೇ ಆಗ್ತಲ್ವಾ? ಈ ಕಡೆ ಅಂದ್ರೆ ಹೆಚ್ಚು ದನ ಸಾಗಾಣಿಕೆ ಆಗೋದ್ರಿಂದ ಡೌಟ್ ಅಲ್ಲಿ ಹಿಡಿತಾರೆ ಜಾಸ್ತಿ ಜನ. ಓಹೋ, ಹಾಗಾಗಿ ಕಡಿಮೆ ಕೇಳಿದ್ರೆ ಚೌಕಾಸಿಲ್ಲ ಕೇಳೋದು ಕಡಿಮೆ. ಅಲ್ಲ, ಅದನ್ನ ಬರೆಸ್ಕೊಂಡು ಮತ್ತೇನೋ ಮಾಡ್ತಾರೆ. ಅದಕ್ಕೆ ಈಗ ಇಂಥವ್ರಿಂದ ನಾವು ತಗೊಂಡ್ ಬಂದಿದೀವಿ, ಫೋನ್ ನಂಬರ್ ಎಲ್ಲ ತಗೊಂಡು ನಿಮ್ದು ಸಹಿ ತಗೊಂಡು ಸಾಗಿಸ್ಕೊಂಡು ಹೋಗೋದಿದೆ. ಹಂಗೆ ಮಾಡಿ ಮಾರಾಟ ಮಾಡೋದು ನಾವು. ಅದಕ್ಕೇನು ಹೆದರ ಅಗತ್ಯಿಲ್ಲ ಅಲ್ವಾ? ಪ್ರತಿ ವರ್ಷ ಎಷ್ಟು ಎಮ್ಮೆ ಕರುಗಳನ್ನ ಮಾರಾಟ ಮಾಡ್ತೀರಿ? ವರ್ಷಕ್ಕೆ ಒಂದು 6-7 ಮಾಡ್ತೀವಿ. ಹೌದಾ? ಹೌದು. ಅಲ್ಲೇ ಸುತ್ತಮುತ್ತವರು ತಗೊಳ್ತಾರ ಅಥವಾ ಬೇರೆ ದೂರದ ಊರುಗಳಿಂದ ಬಂದು ತಗೊಂಡೋಗ್ತಾರ? ಬೇರೆ ಜಿಲ್ಲೆಯಿಂದ ತಗೊಳ್ಳೋದು, ಇಲ್ಲಿ ಸುತ್ತಮುತ್ತ ಯಾರು ತಗೊಳಲ್ಲ ಅಷ್ಟು. ಬೇರೆ ಜಿಲ್ಲೆ ಅಂದ್ರೆ ಈ ಮೈಸೂರು ಬೆಟ್ಟದಪುರ ಸೈಡ್. ಓಹೋ, ಶೇರ್ಪೇಟೆ. ಮಾರಾಟಕ್ಕೇನು ಸಮಸ್ಯೆ ಇಲ್ಲ, ವರ್ಷನು 6-8 ಕಡಸಗಳು ಮಾರಾಟ ಆಗ್ತಿರ್ತಾವಲ್ವಾ? ಹೌದೌದು. ನಿಮ್ಮಲ್ಲಿ 5-6 ವರ್ಷಗಳ ಒಂದು ವಿಚಾರವನ್ನ ಮುಂದಿಟ್ಕೊಂಡ್ರೆ ಗಂಡು ಕರುಗಳು ಹೆಣ್ಣು ಕರುಗಳು ಯಾವ ಹೆಚ್ಚಿಗೆ ಹುಟ್ಟಿದವೆ? ಹೆಣ್ಣು ಕರುಗಳೇ ಹೆಚ್ಚಾಗಿ ಹುಟ್ಟಿರ. ಓ, ಗಂಡು ಕರುಗಳು ಹುಟ್ಟಿದಾಗ ಏನ್ ಮಾಡ್ತೀರಿ? ಗಂಡು ಕರುಗಳು ಹೆಂಗೆ ಬೆಳಿತಾವೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಮಾರಾಟ ಮಾಡ್ತೀವಿ, ಇಲ್ಲ ಹೋದ್ರೆ ಮನೇಲೆ ಸಾಕ್ತಿವಿ. ಕೆಲವೊಬ್ರು ಭತ್ತದ ಉಳುಮೆಗೆ ಕೋಣೆಗಳನ್ನೇ ಬಳಕೆ ಮಾಡ್ಕೊಳ್ತಾರೆ. ನಾವು ಬಳಕೆ ಮಾಡಿದ್ದೋ ಹೋದ ವರ್ಷ. ಅದೇ, ಆ ತರ ಮಲೆನಾಡಿನಲ್ಲಿ ಕೋಣಗಳನ್ನೇ ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾರೆ, ಆ ತರದವರು ತೆಗೆದುಕೊಂಡು ಹೋಗ್ತಾರಲ್ವಾ? ಆತರ ಮಾರಿದೀವಿ 2-3 ಜೊತೆ. ನೋಡಿ, ಅದೇ ಕೋಣ ಆದ್ರೆ ಎಷ್ಟು ವರ್ಷದಲ್ಲಿ ನೀವು ಮಾರಾಟ ಮಾಡ್ತೀರಿ ಕರುಗಳನ್ನ? ಕೋಣ ಅಂದ್ರೆ 3 ವರ್ಷ ಆದ್ಮೇಲೆ ನಾವು ಮಾರಾಟ ಮಾಡೋದು. ಓಹೋ, ಜೊತೆ ಮಾರಾಟ ಆದ್ರೆ 60-70 ಗಂಟೆ ಹೋಗುತ್ತೆ. ಓಹೋ, ಸಿಂಗಲ್ ಆದ್ರೆ ಒಂದು 20-30. ಹಸುಗಳನ್ನ ನೀವು ಇಟ್ಕೊಂಡೆ ಇಲ್ವಾ? ಹಸುಗಳು ಅಂದ್ರೆ ಮನೆಗೆ ಅಂತ 2 ಇಟ್ಟಿದೀವಿ, ಜರ್ಸಿ ಹಸುಗಳು. ಹೌದಾ, ಮನೆಗೆ ಅಂತಂದ್ರೆ ಮನೆ ಬಳಕೆಗೆ ಹಾಲಿಗೆ ಹೇಗೆ? ಇಲ್ಲ, ಡೈರಿ ಬಳಕೆಗೆ. ಮನೆ ಬಳಕೆಗೆ ಎಮ್ಮೆ ಹಾಲು ಮಾತ್ರ. ಹೌದಾ? ಅಂದ್ರೆ ಡೈರಿಗೆ ಎಮ್ಮೆ ಹಾಲನ್ನು ಹಸುವಿನ ಹಾಲನ್ನು ಎರಡನ್ನೂ ಸೇರಿಸಿ ಕೊಡ್ತೀರಾ ಹೇಗೆ? ಎರಡು ಮಿಕ್ಸ್, ಈ ಕಡೆ ಎಲ್ಲ ಹಸುವಿನ ಹಾಲೆ, ಎಮ್ಮೆ ಹಾಲು ನಮ್ದು ಮಾತ್ರ, ಅದಕ್ಕಾಗಿ ಮಿಕ್ಸ್ ಮಾಡೇ ಕೊಡೋದು ನಾವು. ಇನ್ನು ಬೇರೆಯವರು ಗ್ರಾಹಕರಿಗೆ ಅವರು ಬರೀ ಎಮ್ಮೆ ಹಾಲು ಬೇಕಂದ್ರೆ ಪ್ರತ್ಯೇಕವಾಗಿ ಕೊಡ್ತೀರಿ, ಇಲ್ಲ ಎಮ್ಮೆ ಹಾಲು ಹಸುವಿನ ಹಾಲು ಎರಡು ಬೆರೆಸಿದ ತೊಂದರೆ ಇಲ್ಲ ಅಂತ ಅನ್ಕೊಂಡ್ರು ಕೊಡ್ತೀರಾ ಹೇಗೆ? ಹೌದು, ಅವ್ರು ಹೇಗೆ ಕೇಳ್ತಾರೆ ಹಾಗೆ, ಎಮ್ಮೆ ಬೇಕಂದ್ರೆ ಎಮ್ಮೆ. ಎಮ್ಮೆಗಳನ್ನ ಮತ್ತು ಹಸುಗಳನ್ನ ಒಟ್ಟಿಗೆ ಹೊಡ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತೀರಾ ಹೇಗೆ? ಇಲ್ಲ, ಹಸು 2 ಇರೋದ್ರಿಂದ ಮನೇಲೆ ಕಟ್ಟಾಕ್ತಿವಿ, ಎಮ್ಮೆಗಳು ಮಾತ್ರ ಹೊರಗಡೆ ಮೇಯಿಸ್ಕೊಂಡ್ ಬರ್ತೀವಿ. ಅದೇ, ನಾವು ಇತ್ತೀಚೆಗೆ ನೋಡಿದಾಗ ಎಮ್ಮೆಗಳೇ ಇದ್ವ ಹೊರತು ಅಲ್ಲಿ ಹಸುಗಳು ಕಾಣ್ಲಿಲ್ಲ. ಹೌದು. ಸರಿ, ಸುಮಾರು 1-4-5 ಕಿಲೋಮೀಟರ್ ತನಕ ಹೋಗ್ ಬರ್ತೀರಾ ಮೇಯಿಸ್ಕೊಂಡ್ ಬರ್ಲಿಕ್ಕೆ? ಇಲ್ಲ, ಇಲ್ಲೇ ಹೊಳೆ ಪಕ್ಕದಲ್ಲೇ ಎಷ್ಟೋ ಒಂದು 1 ಕಿಲೋಮೀಟರ್ ದೂರ ಇದೆ, ಅಲ್ಲೇ ಮೇಯಿಸ್ಕೊಂಡು ನಮ್ಮ ಹೊಲದ ಮೇಲೆ ಬರ್ತೀವಿ ಹಿಂಗೆ. ಎಮ್ಮೆಗಳು ತಿನ್ನೋದಕ್ಕೂ ಹಸುಗಳು ತಿನ್ನೋದಕ್ಕೂ ಮೇವಿನ ಪ್ರಮಾಣ, ಮೇವಿನ ರೀತಿ ನೀತಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಸುಗಳಿಗೆ ಅಂದ್ರೆ ಈ ತಿಂಡು ಇವೆಲ್ಲ ಆಗಲ್ಲ, ಅವಕ್ಕೆ ಆದಂತ ಪ್ರತ್ಯಕ್ಷ ಹುಲ್ ಬೇಕು. ಆದ್ರೆ ಈ ಎಮ್ಮೆಗಳಿಗೆ ಹಂಗಂತ ಏನಿಲ್ಲ, ಈ ಒಳಗೆರೆಯಲ್ಲ ಮೇಯೋದ್ರಿಂದ ತಿಂಡಿಗಿಂದ ಹಿಡಿಯಲ್ಲ, ಯಾವ್ದೇ ಹುಲ್ಲಾದ್ರೂ ತಿನ್ನುತ್ತೆ. ಓಹೋ, ಅದೇ ಒಣಲ್ಲು ರಾಗಿ ಹುಲ್ಲು ಅಂದ್ರೆ ಹೆಚ್ಚು ಪ್ರಿಯಕರ ಬೇರೆ. ಅವ್ರು ಚೆನ್ನಾಗಿ ತಿಂತಾರೆ, ಸಿಕ್ಕಿದ್ನೆಲ್ಲ ತಿನ್ನುತ್ತೆ, ಮತ್ತೆ ಏನು ಆತರ ಮಡಿವಂತಿಕೆ ಅನ್ನೋದಿಲ್ಲ ಅಲ್ವಾ? ಹೌದು. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೊಡ್ಕೊಂಡು ಹೋಗ್ತೀರಿ, ಸಾಯಂಕಾಲದವರೆಗೆ ಇರ್ತೀರಾ ಅಥವಾ ಮಧ್ಯಾಹ್ನ ಬರ್ತೀರಾ ಹೇಗೆ? ಬೆಳಗ್ಗೆ 9 ಗಂಟೆಗೆ ಹೋಗಿ ಸಂಜೆ ಒಂದು 4-4:30 ಬಂದ್ಬಿಡ್ತೀವಿ. ಬಂದ ಮೇಲೆ ಮತ್ತೆ ರಾತ್ರಿ ಏನಾದ್ರೂ ಮೇವ್ ಹಾಕ್ತೀರಾ, ಹಾಗೆ ಕೂಡ ಹಾಕ್ತೀರಾ? ರಾತ್ರಿ ಮೇವ್ ಹಾಕ್ತೀವಿ ಕಟಾಕಿ. ಅವಕ್ಕೆ ಆದಂತ ಪ್ರತ್ಯಕ್ಷ ಹುಲ್ಲು ಎಲ್ಲ ತೆಗೆದಿಟ್ಟಿದೀವಿ, ಅವಕ್ಕೆ ಹಾಕ್ತೀವಿ. ಹಸುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಎಮ್ಮೆಗಳು ಹೆಚ್ಚು ತಿಂತಾವ ಅಥವಾ ಕಡಿಮೆ ತಿಂತಾವ? ಎಮ್ಮೆಗಳು ಹೆಚ್ಚು ತಿನ್ನೋದು. ಓಹೋ, ಹೆಂಗಂತೀರಿ? ಅಂದ್ರೆ ಅವಕ್ಕೆ ಜೀರ್ಣಾಂಶ ಉತ್ತಮವಾಗಿರೋದ್ರಿಂದ ಹೆಚ್ಚು ತಿಂತಾವ, ಬೇಗ ಜೀರ್ಣ ಮಾಡ್ಕೋತವೆ. ಓ ಹಾಗೆ. ಹೌದು. ಮತ್ತೆ ಹಾಕೋ ಸಗಣಿನೂ ಹೆಚ್ಚೇನೆ ಅಲ್ವಾ? ಹೌದು, ಸಗಣಿನೂ ಹೆಚ್ಚು, ಗುಣಮಟ್ಟ. ಮತ್ತೆ ವಾಸನೆ ಇರಲ್ಲ ಹಸು ತರ. ಓ, ಆತರ ವಾಸನೆ ಇರಲ್ವಾ? ಹೌದು. ಈ ಸಿಂಧಿ ಹಸು ಅಥವಾ ಈ ಫೀಡ್ ಹಾಕಿದ ಜರ್ಸಿ ಇವೆಲ್ಲ ಸಾಕಿದ್ರೆ ಹೆಚ್ಚು ಸ್ಮೆಲ್ ಬರುತ್ತೆ ಸಗಣಿಲೆ. ಅವಕ್ಕೆ ಆದಂತ ತಿಪ್ಪೆ ಮಾಡ್ಬೇಕಂದ್ರೆ ದೂರದಲ್ಲಿ ಇರ್ಬೇಕು. ಓಹೋ. ಅದೇ ಎಮ್ಮೆಗಳ ಹಂಗಲ್ಲ, ಜಾಸ್ತಿ ವಾಸನೆ ಇರಲ್ಲ, ಮನೆ ಪಕ್ಕದಲ್ಲೇ ಮಾಡಿದ್ರು ಅಷ್ಟು ತೊಂದರೆ ಇರಲ್ಲ. ಎಮ್ಮೆಗಳಿಗೆ ಫೀಡ್ ಹಾಕ್ತೀರಾ, ಪಶು ಆಹಾರ ಕೊಡ್ತೀರಾ? ಹೌದು. ಅದಕ್ಕೂ ಪಶು ಆಹಾರ ಕೊಟ್ಟರು ವಾಸನೆ ಅಷ್ಟೇನು ಇರೋದಿಲ್ಲ ಸಗಣಿಯಲ್ಲಿ ಅಂತ ಹೇಳ್ತೀರಿ? ಹೌದು. ನೋಡಿ, ಹಸುವಿನ ಗಂಜಲ ಮತ್ತೆ ಎಮ್ಮೆ ಗಂಜಲ ಏನ್ ಅನ್ಸುತ್ತೆ? ಹಸುವಿನ ಗಂಜಲ ಎಮ್ಮೆ ಗಂಜಲ ಅಂದ್ರೆ ನಮ್ದು ಮಿಕ್ಸ್ ಇರೋದ್ರಿಂದ ಅಷ್ಟು ಇದು ಗೊತ್ತಾಗಲ್ಲ, ಈ ಸ್ಮೆಲ್ ಮಾತ್ರ ಬರಲ್ಲ ಅಷ್ಟು. ಅಂತ ತುಂಬಾ ಘಾಟು ಕ್ಲೀನ್ ಮಾಡ್ಕೊತಾ ಇರ್ತೀವಿದ್ರಿಂದ ಏನಷ್ಟು ಗೊತ್ತಾಗಲ್ಲ. ಕೊಟ್ಟಿಗೆ ಹೇಗೆ ಮಾಡ್ಕೊಂಡಿದ್ರಿ, ಆಧುನಿಕವಾಗಿ ಮಾಡ್ಕೊಂಡಿದ್ರ ಅಥವಾ ಹಳೆಯ ರೀತಿಯಲ್ಲಿ ಇದೆಯಾ, ನಿಮ್ ತಂದೆಯವ್ರ ಕಾಲದಿಂದ ಮಾಡಿದ್ದೇ ಉಳಿಸ್ಕೊಂಡಿದ್ರ ಅಥವಾ ಅದರಲ್ಲಿ ಸುಧಾರಣೆ ಮಾಡಿದ್ರ ಹೇಗೆ? ಹೆಚ್ಚು ಆಧುನಿಕ ಅಂದ್ರು ಆಗಲ್ಲ, ಕಡಿಮೆ ಇದಿಲ್ಲ, ತಕ್ಕಂಗ್ ಮಾಡಿದೀವಿ. ಓಹೋ. ಕೆಳಗಡೆಗೆ ಫುಲ್ ಗಾರ ಇದೆಲ್ಲ ಹಾಕಿ. ಹೌದು. ಕೆಲವೊಬ್ರು ಕಲ್ಲು ಹಾಸು ಹಾಕ್ಬಿಡ್ತಾರೆ. ಗಾರೆ ಹಾಕೋದ್ರಿಂದ, ಚಪ್ಪಡಿ ಕಲ್ಲು ಕೂಡ್ಸೋದ್ರಿಂದ, ಇತ್ತೀಚೆಗೆ ರಬ್ಬರ್ ಮ್ಯಾಟ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ, ಏನು ಈ ಮೂರು ವ್ಯತ್ಯಾಸ? ಅಂದ್ರೆ ಈ ಗಾರೆ ನೆಲ ಅಂದ್ರೆ ಹೆಚ್ಚು ದನಗಳಿಗೆ ಉತ್ತಮ ಅಲ್ಲ, ಈ ಯಾವ ಮಣ್ಣೆಲ್ದಲ್ಲಿ ಇದ್ರೇನೆ ಚಂದ ಎಮ್ಮೆಗಳೆಲ್ಲ. ಓಹೋ. ಆಮೇಲೆ ಈಗ ಚಪ್ಪಡಿ ನೆಲ ಅಂದ್ರೆ ಅಷ್ಟು ಜಾರಲ್ಲ, ಗಾರೆ ನೆಲ ಜಾರತ್ತೆ ಮತ್ತೆ ಮ್ಯಾಟ್ ಜಾರಲ್ಲ. ಅದರಿಂದ ಯೂಸ್ ಮಾಡ್ತಾರೆ, ನಾವು ಮ್ಯಾಟ್ ಯೂಸ್ ಮಾಡಲ್ಲ. ಮಾಡಿಯಲ್ವಾ ಮ್ಯಾಟ್ಗಳನ್ನ? ಇಲ್ಲ, ನಾವು ಮ್ಯಾಟ್ ಯೂಸೇ ಮಾಡಲ್ಲ. ಯಾಕೆ ಅಂದ್ರೆ ಮ್ಯಾಟ್ ಈಗ 1-5 ಆದ್ರೆ ತರಬಹುದು, ಈ ಎಲ್ಲದಕ್ಕೂ ಆಮೇಲೆ ಎತ್ತು ಎಲ್ಲ ಇದೆಯಲ್ಲ, ಅದಕ್ಕಾಗಿ ನಾವು ಮ್ಯಾಟ್ ಯೂಸ್ ಮಾಡಲ್ಲ ಹಂಗೆ. ಈಗೆಲ್ಲ ಹಸುಗಳು ಎತ್ತುಗಳು ಎಮ್ಮೆಗಳು ಇವನ್ನೆಲ್ಲ ಕೂಡ ಹಾಕ್ಲಿಕ್ಕೆ ಸಿಮೆಂಟ್ ಸಾರಿಸಿ ಬಿಟ್ಟಿದ್ರಿ? ಹೌದು. ಯಾವ ತೀರಾ ಗಲೀಜು ಮಣ್ಣಿನಲ್ಲಿ ಮಲಿಕೊಳ್ಳೋ ಹಾಗಿಲ್ಲ, ಆತರ ಮಾಡ್ಕೊಂಡಿದೀರಾ? ಸರಿ, ಸಿಮೆಂಟ್ ನೆಲ ಇದೆಯಾ ಅಥವಾ ಹೇಗೆ? ಅಂದ್ರೆ ಅರ್ಧ ಚಪ್ಪಡಿ, ಇನ್ನ ಅರ್ಧ ಫುಲ್ ಸಿಮೆಂಟ್. ಓಹೋ. ಅಂಚಿನ ಮನೆ ಅಲ್ವಾ? ಅದರಿಂದ ಹಂಗೆ. ಓ, ಚಪ್ಪಡಿ ಕಲ್ಲನ್ನು ಬಳಕೆ ಮಾಡ್ಕೊಂಡಿದ್ರೆ ಸಿಮೆಂಟ್ ನೆಲನೂ ಇದೆ. ಹೌದು. ಸಗಣಿ ಮತ್ತು ಗಂಜಲ ಎರಡನ್ನು ನೀವು ನಿಮ್ಮ ತೋಟಕ್ಕೆ ಅಥವಾ ಜಮೀನಿಗೆ ಹಾಕೊಳ್ಳೋದು ಮಾರಾಟ ಮಾಡೋದು ಹೇಗೆ? ಅಂದ್ರೆ ಈ ಮಳೆಗಾಲ ಟೈಮಲ್ಲಿ ಇಲ್ಲ ಮತ್ತೆ ಗದ್ದೆಗೆ ನಮ್ಗೆ ಆದಷ್ಟು ಹಾಕ್ತಿವಿ. ಇನ್ನು ಹೆಚ್ಚಿನ ಪ್ರಮಾಣ ಮಾರಾಟ ಮಾಡ್ತೀವಿ. ಓಹೋ. ತೋಟದವರು ತಗೊಂಡು ಹೋಗ್ತಾರ ಅಥವಾ ಹೇಗೆ? ಈ ಕಡೆ ಸೈಡ್ ತೋಟ ಅಲ್ವಾ, ತೋಟದವರು ತಗೊಂಡು ಹೋಗ್ತಾರೆ, ಇಲ್ಲ ಹೊಲದವರು, ಇಲ್ಲಿ ಶುಂಠಿ ಹಾಕಿರೋರು ಯಾರಾದ್ರು ಅಲ್ವಾ. ಹೋದ ವರ್ಷ ಈ ವರ್ಷದ ಬೆಲೆ ಹೇಗಿದೆ ಒಂದೊಂದು ಟ್ರ್ಯಾಕ್ಟರ್ ಲೋಡು? ಟ್ರ್ಯಾಕ್ಟರ್ಗೆ ಒಂದು ಬಾಡಿ ಲೆವೆಲ್ಗೆ 5,000. ಬಾಡಿಯಿಂದ ಹೆಚ್ಚಾದ್ರೆ ಅದು 6-7,000 ಆಗುತ್ತೆ. ಓಹೋ. ಅಂದ್ರೆ ಗುಡ್ಡೆ ತರ ಮಾಡಿ ಗೋಪುರ ತರ ಏರಿಸಿದ್ರೆ 6-7,000 ರೂಪಾಯಿ ಮೇಲೆ ತೊಳ್ತೀರಿ? ಹೌದು. ಬರೀ ಸಗಣಿನೇ ಇರುತ್ತಾ ಅಥವಾ ಅದರ ಜೊತೆಗೆ ಬೇರೆ ಬೇರೆ ಅದನ್ನ ಸೇರಿಸ್ತೀರ ನೀವು? ಇಲ್ಲ, ಬರೀ ಸಗಣಿ, ಇನ್ನ ಹುಲ್ಲು ಅದೆಲ್ಲ ಇರುತ್ತೆ. ಅದೆಲ್ಲ ಕರಗಿದ ಆದ್ಮೇಲೆ ಮಾರಾಟ ಮಾಡ್ತೀವಿ. ಅಂದ್ರೆ ಎಷ್ಟು ತಿಂಗಳದ್ದು ಸಗಣಿ ಗೊಬ್ಬರ ನೀವು ಕೊಡ್ತೀರಿ? ತಿಂಗಳು ಅಂತ ಇಲ್ಲ, ವರ್ಷಕ್ಕೆ ಒಂದ್ಸಲಿ ಕೊಟ್ಟುಬಿಡ್ತೀವಿ ನಮ್ದು ಯೂಸ್ ಆದ್ಮೇಲೆ. 50-60,000 ಒಂದು ಉಂಡೆ ಪೂರ್ತಿ ಕೊಡ್ತೀವಿ ಒಂದ್ ವರ್ಷಕ್ಕೆ ನಮ್ದು ಯೂಸ್ ಬಿಟ್ಟು. ಓ ಹಾಗೆ ಹಾಗೆ. ಈ ಹಸುವಿನ ಸಗಣಿ ಗೊಬ್ಬರ ಮತ್ತು ಎಮ್ಮೆ ಸಗಣಿ ಗೊಬ್ಬರ, ಅದರ ಪರಿಣಾಮ ನೀವು ನೋಡಿರ್ಬೇಕು ನಿಮ್ಮ ಜಮೀನಿಗೆ ಹಾಕಿ. ಹೌದು. ಏನ್ ಅನ್ಸುತ್ತೆ? ಎಮ್ಮೆ ಸಗಣಿ ಉತ್ತಮ ಅನ್ಸುತ್ತೆ. ಅಂದ್ರೆ ಅಷ್ಟು ತಾಕತ್ ಕೊಡುತ್ತ ಅಂತ ಹೇಳ್ತೀರಾ? ಹೌದು, ಫಾಸ್ಟ್ ಗ್ರೋಯಿಂಗ್ ಇದೆ. ಓಹೋ. ಮತ್ತೆ ಹಸುವಿನ ಸಗಣಿಗಿಂತ ಕಡಿಮೆ ಹಾಕಿದ್ರು ನಡೀತತೆ? ಹೌದು. ಓಹೋ. ಹಸುಗಳು ತೀರಾ ತೆಳ್ಳಗಾಗ್ತವೆ ಸಗಣಿನ. ಓಹೋ. ಇವು ಗಟ್ಟಿ ಹಾಕ್ತವೆ? ಗಟ್ಟಿ ಆಗ್ತವೆ, ಮತ್ತೆ ಹೆಚ್ಚು ಆಗ್ತವೆ. ಆಮೇಲೆ ನಾರಿನಂಶ ಜಾಸ್ತಿ ಎಮ್ಮೆಗಳಲ್ಲಿ. ಓಹೋ. ಬಹಳ ಇಷ್ಟಪಟ್ಟು ಎಮ್ಮೆಗಳನ್ನ ಸಕ್ಕಂತ ಬಂದಿದ್ದೀರಿ, ಬಿಟ್ಟಿಲ್ಲ. ಹೌದು. ಈಗ ಮಕ್ಕಳು ಇದಾರೆ ಮತ್ತೆ ನೀವು ಸಾಕ್ತಿದಿರಲ್ಲ, ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಥವಾ ಸಾಕಪ್ಪ ಇನ್ನೂ ಕಡಿಮೆ ಮಾಡ್ಬೇಕು ಅನ್ನೋ ತರ ಚರ್ಚೆಗಳು ಏನಾದ್ರೂ ನಡೀತಾ ಇರ್ತಾವಲ್ವಾ? ಹೌದು ನಡೀತಿರ್ತದೆ. ಈಗ ನಿಮ್ಗೆ 52 ವರ್ಷ ವಯಸ್ಸು ಅಂತ ಹೇಳಿದ್ರಿ, ಈಗಲೂ ಲವಲವಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ, ಮಕ್ಕಳನ್ನು ತೊಡಸ್ಕೊಂಡಿದ್ರಿ, ಆಮೇಲೆ ಅಪ್ಪ ಅವರು ಸಹ ಕೈ ಜೋಡಿಸ್ತಾರಲ್ವಾ? ಹೌದು, ಮೇಕೆ ಸಾಕಾಣಿಕೆನೂ ಇದೆಯಲ್ಲ. ಓ, ಮೇಕೆ ಎಷ್ಟು ಸಾಕಿದಿರಿ? ಆಡು 10-15 ಇದೆ. ಓಹೋ, ಎಮ್ಮೆಗಳನ್ನ ಬೇರೆ, ಆಡು ಕುರಿಗಳೇ ಬೇರೆ, ಹಸುಗಳೇ ಬೇರೆ ಆಗ್ಬಿಡ್ತಾವೆ ಮೇಸೋದ್ರಲ್ಲಿ ಅಲ್ವಾ? ಹೌದು, ಮಕ್ಕಳಿರತ್ತಲ್ಲ ಅವರು ಹಸ ನೋಡ್ಕೋತಾರೆ, ನನ್ನ ಎಮ್ಮೆ, ನಮ್ಮ ತಂದೆ ಆಡು ನೋಡ್ಕೋತಾರೆ. ಓ, ಆಡಿನ ಗೊಬ್ಬರನು ಇದಕ್ಕೆ ಸೇರಿಸಿದ್ರೆ ಪ್ರತ್ಯೇಕವಾಗಿ ಇಡ್ತೀರಾ? ಇಲ್ಲ, ಮಿಕ್ಸ್ ಎಲ್ಲಾನು ಮಿಕ್ಸ್ ಮಾಡ್ಬಿಡ್ತೀವಿ. ಓ, ಎಲ್ಲ ಮಿಕ್ಸ್ ಮಾಡ್ಬಿಡ್ತೀರಾ? ಹಸುಂದನು ಮಿಕ್ಸ್ ಮಾಡ್ತೀರಿ ಎಮ್ಮೆ ಗೊಬ್ಬರ ಜೊತೆಗೆ? ಗೋಬರ್ ಗ್ಯಾಸ್ ಪ್ಲಾಂಟ್? ಇಲ್ಲ, ಅದೆಲ್ಲ ಯೂಸ್ ಮಾಡಿಲ್ಲ. ಓ, ಅಂದ್ರೆ ಈಗ ಮನೆಗೆ ಸೌದೆ ಒಲೆ ಮತ್ತೆ ಸಿಲಿಂಡರು ಎರಡು ಇದಾವ ಹೇಗೆ? ಎರಡು ಇದೆ. ಹಾ ಹಾ, ಗೋಬರ್ ಗ್ಯಾಸ್ ಮಾಡಿಸ್ಬೇಕಂದ ಅನ್ನೋ ತರ ಆಲೋಚನೆ ಬರ್ಲಿಲ್ವಾ? ಆಲೋಚನೆ ಇತ್ತು, ಮನೇಲಿ ಯಾರೋ ಅಷ್ಟು ಸಪೋರ್ಟ್ ಮಾಡಿಲ್ಲ. ಓ ಹಾಗೆ. ಕೆಲವೊಬ್ರು ಬಹಳ ಜನ ಹಸು ಇಟ್ಕೊಂಡಿರೋರು, ಎಮ್ಮೆ ಇಟ್ಕೊಂಡಿರೋರು ತಪ್ಪದೆ ಗೋಬರ್ ಅನಿಲ ಘಟಕವನ್ನು ಇಟ್ಕೊಂಡು ಉಪಯೋಗ ಮಾಡ್ಕೊಳ್ತಾರೆ. ಅದ್ಯಾಕೋ ನಿಮ್ಗೆ ಅದು ಇನ್ನೂ ಮನಸ್ಸಿಗೆ ಬಂದಿಲ್ಲ, ಯಾವ ಕಾರ್ಯಗತ ಆಗುತ್ತೋ ನೋಡ್ಬೇಕು. ಆದ್ರೂ ಮನಸ್ಸಲ್ಲಿ ಇದೆ ಅಲ್ವಾ ನಿಮ್ಗೆ? ಇದೆ. ಮಾಡಿಸಿದ್ರೆ ಅನುಕೂಲ ಅಂತ ಅನ್ಕೊಂಡು ಬೇರೆ ಬೇರೆಯವರಿಂದ ಕೇಳಲ್ಪಟ್ಟಿರ್ತೀರಿ, ನೋಡಿರ್ತೀರಿ ಅಲ್ವಾ? ಹೌದು. ಮೇವು ಏನು ಬೆಳ್ಕೊಂತೀರಿ ಎಮ್ಮೆಗಳಿಗೆ ಹಸುಗಳಿಗೆ ಇವಕ್ಕೆಲ್ಲ? ರಾಗಿ, ಮೆಕ್ಕೆಜೋಳ, ಆಮೇಲೆ ಭತ್ತ ಬೆಳಿತೀವಲ್ಲ, ಹುಲ್ಲು. ಹಾ ಹಾ, ನೇಪೇರು ಹುಲ್ಲುನು ಸಿಗುತ್ತೆ. ನೇಪೇರು ಹುಲ್ಲುನು ಬೆಳಿತೀರಾ? ಅದಕ್ಕೆ ಒಂದು 1 ಎಕರೆ ಇದೆ. ಹಾ ಹಾ, ಅಲ್ಲಿ ಬೆಳ್ಕೋತೀವಿ ಅದನ್ನ ಸಪ್ರೇಟ್. ನೋಡಿ, ನೀವು ಈ ಹೊಲದ ಬೆಳೆಗಳು ಸಾಗುವಳಿ ಮಾಡೋದ್ರಿಂದ ಮೇವಿಗೆ ಕೊರತೆ ಆಗುದಿಲ್ಲ, ರಾಗಿ, ಮೆಕ್ಕೆಜೋಳ, ಭತ್ತ ಅಲ್ವಾ? ಸಾಕಷ್ಟು ಆಗಿ ಇನ್ನು ಮಾರಾಟ ಮಾಡ್ತೀರ ಹುಲ್ಲನ್ನ? ಹುಲ್ಲು ಮಾರಾಟ ಮಾಡಲ್ಲ, ಖರೀದಿಸಿ. ಓ, ಇನ್ನು ಬೇಕಾಗುತ್ತೆ ನಿಮ್ಗೆ? ಎಮ್ಮೆಗಳಿಗೆಲ್ಲ ಬೇಕಾಗುತ್ತೆ. ನೋಡಿ, 8 ಎಕರೆ ನಿಮ್ಗೆ ಜಮೀನ್ ಇದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿನು ನೀವು ನಿಭಾಯಿಸ್ಕೊಂಡು ಹೋಗ್ತದ್ರಿ, ಮತ್ತಿನ್ನಷ್ಟು ತಗೊಂಡು ಒಟ್ಟು ಜಾನುವಾರುಗಳು ಸುಖವಾಗಿ ಬೆಳಿಲಿಕ್ಕೆ ಗಮನ ಹರಿಸಿದ್ರಿ. ಹೌದು, ನಾವ್ ಹೆಂಗಿರ್ತೀವಿ ಹಂಗೆ ಜಾನುವಾರುಗಳು ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ. ಹಸುಗಳು ಎಮ್ಮೆಗಳು ಯಾವುದನ್ನು ಇಷ್ಟಪಡ್ತಾವೆ? ರಾಗಿ ಹುಲ್ಲನ್ನು ಇಷ್ಟಪಡ್ತಾವೋ, ಮೆಕ್ಕೆಜೋಳದ್ದು ಅಥವಾ ಭತ್ತದ ಹುಲ್ಲನ್ನು ಯಾವುದು? ಜೋಳ ಮತ್ತೆ ಒಣಹುಲ್ಲು ಹೆಚ್ಚು ಪ್ರಿಯಕರ. ಓಕೆ. ಹಾ ಹಾ, ಈ ದನಗಳು ರಾಗಿ ಮತ್ತು ಹಿಂದಿ ಭೂಸ. ರಾಗಿನೂ ಇಷ್ಟಪಡ್ತವೆ ಹಸುಗಳು ಅಲ್ವಾ? ಎಮ್ಮೆಗಳು ಅಂದ್ರೆ ಒಣ ರಾಗಿ ಹೆಚ್ಚು ಇಷ್ಟಪಡ್ತವೆ. ಓಹೋ, ಹಸಿ ರಾಗಿನೂ ಕೊಟ್ಬಿಡ್ತೀರಾ ಹಸುಗಳಿಗೆ ಎಮ್ಮೆಗಳಿಗೆ? ಹೌದು, ಹಸಿ ರಾಗಿ ಹುಲ್ಲನ್ನು ಕೊಡ್ತೀರಿ. ಮತ್ತೆ ಮೆಕ್ಕೆಜೋಳ ಹಸಿದನ್ನು ಒಂದು ಹಂತಕ್ಕೆ ಬಂದಾಗ ಮೇಲಿಂದೆಲ್ಲ ಕತ್ತರಿಸಿ ಕೊಡ್ತೀರೇನ ಅಲ್ವಾ? ಹೌದು, ಅದನ್ನೆಲ್ಲ ಕೊಡ್ತೀವಿ ನಾವು ಎಮ್ಮೆಗಳಿಗೆ. ಮತ್ತೆ ಕಳೆ ತೆಗಿವಾಗ ಸಿಗ್ತಾ ಇರುತ್ತೆ, ಅದನ್ನು ಪೂರೈಕೆ ಮಾಡ್ತೀರಿ? ಇಲ್ಲ, ಅದನ್ನ ಪೂರೈಕೆ ಮಾಡಲ್ಲ, ಅದನ್ನೆಲ್ಲ ಬಿಟ್ಬಿಡ್ತೀವಿ ಹೊಲದಲ್ಲೇ ಕರಗಕ್ಕೆ. ಹೌದಾ? ಕೆಲವೊಬ್ರು ಕಳೆನ ಕೊಚ್ಕೊಂಡು ತಗೊಂಬರ್ತಾರೆ, ಅದು ಚೆನ್ನಾಗಿರುತ್ತೆ ದನಕರುಗಳಿಗೆ ಹಾಕ್ಲಿಕ್ಕೆ ಅಂತ ಅನ್ಕೊಂಡು. ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಬಟ್ ಆಲ್ರೆಡಿ ಇರುತ್ತಲ್ಲ ಹುಲ್ಲು, ಆದಾಗ ಗೊಬ್ಬರ ಆಗಕ್ಕೆ ಅಲ್ಲೇ ಬಿಟ್ಬಿಡ್ತೀವಿ. ನೋಡಿ, ನೀವು ಏನು ಓದೇ ಇಲ್ಲ, ಸಹಿ ಮಾಡ್ಲಿಕ್ಕೆ ಮಾತ್ರ ಕಲ್ತಿದಿರೋ ಅಥವಾ ಹೇಗೆ? ಮಕ್ಕಳ ಸಹಿ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಹೊರ ಪ್ರಪಂಚದ ಜ್ಞಾನ ವ್ಯವಹಾರ ಎಲ್ಲ ಗೊತ್ತು ಅಲ್ವಾ? ಈಗ ಎಷ್ಟೊಂದು ಕರುಗಳನ್ನು ಮಾರಾಟ ಮಾಡಿದಿರಿ, ಆಮೇಲೆ ಜೀವನ ಸಾಗಿಸ್ಕೊಂತ ಬಂದಿದ್ದೀರಿ, ಆರ್ಥಿಕವಾಗಿಯೂ ಚೆನ್ನಾಗಿದ್ದೀರಿ. ಹೌದು, ಚೆನ್ನಾಗಿ ಎಲ್ಲರೂ ದುಡಿದ್ರೆ ಸಾಲಾಗಿಲ್ಲ ಅನ್ನೋದು ಅಷ್ಟೊಂದು ಇರುವುದಿಲ್ಲ, ಹೊರೆ ಅಂತ ಅನಿಸೋದಿಲ್ಲ, ಕೃಷಿಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ಲ ಧರ್ಮಣ? ನಾವು ಕೃಷಿ ನಂಬಿದ್ರೆ ಹೆಚ್ಚು ಸಾಲ ಮಾಡೋ ಅವಶ್ಯಕತೆ ಇಲ್ಲ. ಹಾ ಹಾ, ನಮ್ಗೆ ಲಾಭನೇ ಬರುತ್ತೆ ಹೊತ್ತು ನಷ್ಟ ಅಂತ ಆಗಲ್ಲ. ಹೌದು, ಈಗ ನೋಡಿ, ನೀವು 6 ಜನ ಇದ್ದೀರಿ, ನೀವು, ನಿಮ್ಮ ಮನೆಯವರು, ಅಪ್ಪ ಅಮ್ಮ, ಇಬ್ರು ಮಕ್ಕಳು, ಎಲ್ಲರೂ ಸೇರ್ಕೊಂಡು ಎಷ್ಟು ಕೆಲಸ ಆಗ್ತಾವಲ್ವಾ? ಹೌದು. ಮತ್ತೆ ಅಗತ್ಯದಾಗ ಬೇರೆಯವ್ರನ್ನ ಕರ್ಕೊಂತೀರಾ ಅಥವಾ ಹೇಗೆ ಮುಯ್ಯಾಳ್ ಮಾಡ್ಕೊಂತೀರಾ? ಇಲ್ಲ, ಬೇರೆಯವ್ರನ್ನ ಕರ್ಕೊತೀವಿ ಅಗತ್ಯ ಇದ್ರೆ. ಹಾ ಹಾ ಹಾ, ಅಗತ್ಯ ಅನಿಸ್ತಾ ಇದ್ರೆ ನಾವೇ ಮಾಡ್ತೀವಿ ಮನೆಯವರೇ. ಟ್ರ್ಯಾಕ್ಟರ್ ಟಿಲ್ಲರ್ ಏನಾದ್ರೂ ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಎಲ್ಲ ಎತ್ತಿಂದ ಮಾಡಕ್ಕೆ ಜಾಸ್ತಿ ಇದು. ಓ, ಎತ್ತುಗಳು ಎಷ್ಟಿದಾವೆ? ಎತ್ತು ಒಂದ್ ಜೊತೆ ಇದೆ, ಕೋಣ ಒಂದ್ ಜೊತೆ ಇತ್ತು, ಈಗ ರೀಸೆಂಟ್ ಆಗಿ ಮಾರಾಟ ಮಾಡುದು. ಓಹೋ, ಯಂತ್ರಗಳನ್ನು ಇದುವರೆಗೂ ನೀವು ನಿಮ್ ಜಮೀನಲ್ಲಿ ಬಳಸೇ ಇಲ್ಲ? ಯಂತ್ರಗಳ ಬಳಸಿದೀವಿ, ಅಂದ್ರೆ ಮೊದಲನೇ ಸಲ ಹೊಲ ಒಳ ಪ್ರಾರಂಭ ಮಾಡಿದಾಗ ಬಳಸ್ತೀವಿ. ನಂತರ ಇನ್ನೆಲ್ಲ ಎತ್ತಿನಲ್ಲೇ. ಓಹೋ, ನಿಮ್ಮಲ್ಲೇ ಹುಟ್ಟಿರುವ ಕರುಗಳು ಎತ್ತುಗಳಾಗಿ ಬೆಳೆದ್ವಲ್ಲ? ಇಲ್ಲ, ಎತ್ತು ಬೇರೆ ಕಡೆಯಿಂದ ತರ್ತೀವಿ, ಕೋಣಗಳು ಮಾತ್ರ ನಮ್ಮಲ್ಲೇ ಬೆಳೆದವು. ಎಂತ ತಳಿ ಎತ್ತುಗಳು? ಹಳ್ಳಿಕಾರ್, ಇಲ್ಲದೆ ಹೋದ್ರೆ ಸಿಂಧಿ. ಹಾ ಹಾ, ಒಟ್ಟಾರೆ ಯಾವಾಗ್ಲೂ ಎತ್ತುಗಳು ನಿಮ್ ಹತ್ರ ಇರ್ತವೆ. ಇರ್ಲೇಬೇಕು ನಮ್ಗೆ. ಮತ್ತೆ ಎತ್ತಿನ ಗಾಡಿನೂ ಇದೆಯಾ? ಎತ್ತಿನ ಗಾಡಿನ ಇದೆ. ನೋಡಿ, ಅದು ಟೈರ್ ಗಾಡಿ ಅಥವಾ ಹಿಂದೆ ಬಳಸ್ತಾ ಇದಾರಲ್ಲ ಆ ಗಾಡಿನ? ಹಿಂದೆ ಬಳಸ್ತಾ ಇದ್ದಿತ್ತು, ಮಾರಾಟ ಮಾಡಿದ್ಮೇಲೆ ಈಗ ಟೈರ್ ಗಾಡಿ ತಂದಿದೆ. ಹಾ ಹಾ ಹಾ, ಸರಿನೇ. ಈಗ ಒಂದು 10-20 ವರ್ಷಗಳ ದುಡಿಮೆಯನ್ನು ನೋಡ್ಕೊಂಡ್ರೆ ಹೇಗ ಅನ್ಸುತ್ತೆ ಬದುಕು ಧರ್ಮಣ? ಬದುಕು ಉತ್ತಮವಾಗಿದೆ, ಯಾವುದೇ ತೊಂದರೆ ಏನಿಲ್ಲ. ದುಡಿಮೆ ಮಾಡಿದ್ರೆ ಯಾಕೆ ತೊಂದರೆಗಳು ಅಲ್ವಾ? ಮಕ್ಕಳು ಒಬ್ಬ ಬಿಕಾಂ ಮಾಡ್ತಾ ಅಂದ್ರಲ್ವಾ? ಬಿಎ ಮಾಡ್ತಿದ್ದಾರೆ. ಬಿಎ ಯಾರು? ಅರವಿಂದ್. ಹೌದು. ಇನ್ನೊಬ್ರು ಬಿಕಾಂ ಮಾಡ್ತಿದ್ದಾರೆ. ಇಬ್ರು ಗಂಡ ಮಕ್ಕಳ? ಹೌದು. ಬಿ ಕಾಂ ಮಾಡ್ತಿರೋರು ದೊಡ್ಡವರ, ಬಿ ಎ ಮಾಡ್ತಿರೋರು ದೊಡ್ಡವರ? ಬಿ ಎ ಮಾಡ್ತಿರೋರು ದೊಡ್ಡವರು. ಹಾ ಹಾ ಹಾ, ಸರಿನೆ. ಅವರು ಬಿಡುವಂತಾಗೆಲ್ಲ ಕೈ ಜೋಡಿಸ್ತಾರೆ? ಹೌದು. ಊರಿಂದನೆ ಓಡಾಡ್ತಾರೆ ಕಾಲೇಜ್ಗಳಿಗೆ ಅಲ್ವಾ? ಹೌದು, ಊರಿಂದನೇ ಓಡಾಡ್ತಾರೆ. ಇನ್ನು ಸಂಜೆ ಹೊತ್ತು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಲ್ವಾ. ನೋಡಿ, ಅಪ್ಪ ಮಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಹೌದು. ಹಾ ಹಾ, ದುಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿದ್ದೇ ಇರುತ್ತಲ್ವಾ? ಹೌದು, ಯಾವಾಗ ದುಡಿಮೆ ಮಾಡೋದ್ರಿಂದ ಹೆಚ್ಚು ಬೆವರು ಇರೋದ್ರಿಂದ ಅಷ್ಟೇನು ಇದು ಬರಲ್ಲ, ಅನಾರೋಗ್ಯದ ತೊಂದರೆಗಳು ಬರೋದಿಲ್ಲ. ಉತ್ತಮ ಆಗಿರ್ಬೋದು. ಈಗ 8 ಎಕರೆಯಲ್ಲಿ ನೀವು ಬೇರೆ ಬೇರೆ ಬೆಳೆ ಮಾಡ್ತಿರಲ್ಲ, ಗೊಬ್ಬರ ಹಾಕೊಂಡು ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತೀರೇನು? ಹೌದು, ಅದೆಲ್ಲ ಉಪಯೋಗಿಸ್ತೀವಿ ನಾವು. ಆದ್ರೆ ಸಗಣಿ ಗೊಬ್ಬರನೇ ಚಂದ ಮಣ್ಣಿಗೆ? ಹೌದು, ಸಗಣಿ ಗೊಬ್ಬರನೇ ಚಂದ, ಎಲ್ಲ ಯೂಸ್ ಮಾಡೋದು. ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಹಾಕೊಂಡು ಬೆಳಿತೀರಿ? ಹೌದು. ಚೆನ್ನಾಗಿದೆ ನಿಮ್ಮ ಬದುಕು, ಖುಷಿ ಆಯ್ತು, ಒಳ್ಳೇದಾಗ್ಲಿ. ನಿಮ್ ತರ ರೈತರು ಬದುಕಿದ್ರೆ ಅದು ಅವ್ರಿಗೂ ಒಳ್ಳೇದು, ಸಮಾಜಕ್ಕೂ ಹಿತವಾದದೆ. ಹೌದು, ಸಂತೋಷ ಆಯ್ತು ಧರ್ಮಣ್ಣ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ನಮಸ್ಕಾರ. ಕೇಳಿಗ್ರಿ, ಇದುವರೆಗೆ ಕುಶಾಲನಗರ ತಾಲೂಕು ಕೂಡಲೂರು ಗ್ರಾಮದ KH ಧರ್ಮ ಅವರ ಎಮ್ಮೆ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸ್ಕೊಂಡ್ರಿ. ನೋಡಿ, ಒಂದು ಕುಟುಂಬ ಎಷ್ಟು ಚಂದವಾಗಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದನ್ನ ನೀವು ಗಮನಿಸಿದ್ರಿ. ಜಾನುವಾರುಗಳು ಭೂಮಿಯ ಶಕ್ತಿಯನ್ನ, ಭೂಮಿಯ ಫಲವತ್ತತೆಯನ್ನ ಕಾಪಾಡೋದ್ರಲ್ಲಿ ಪ್ರಮುಖವಾದ ಸಂಪನ್ಮೂಲಗಳು. KH ಧರ್ಮ ಅವರ ಸಂಖ್ಯೆ 9449780918 9449780918. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಗೆದ್ದಲು ಕೀಟ ಕುರಿತ ಹಾಡು ಈಗ ಪ್ರಸಾರವಾಗುತ್ತಿದೆ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಹಾಗೂ ಚಂದ್ರಕಲಾ ಮೂರ್ತಿ. ಗಮನಿಸಿ ಅತ್ತಿತ್ತ ಇದು ಗೆದ್ದಲಿನ ಕರಮತ್ತು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೆಳಗೆ ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ. 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,500 ರೂಪಾಯಿಯಿಂದ 15,000 ರೂಪಾಯಿ, ಅರೇಬಿಕಾ ಚೆರಿ 7,550 ರೂಪಾಯಿಯಿಂದ 7,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,050 ರೂಪಾಯಿಯಿಂದ 10,500 ರೂಪಾಯಿ, ರೋಬಸ್ಟಾ ಚೆರಿ 5,025 ರೂಪಾಯಿಯಿಂದ 5,200 ರೂಪಾಯಿ. ಒಣ ಅಡಿಕೆ ಧಾರಣೆ. ಕ್ವಿಂಟಲ್ಗೆ ಹೊಸತು 32,000 ರೂಪಾಯಿಯಿಂದ 38,300 ರೂಪಾಯಿ, ಹಳೆಯದು 37,000 ರೂಪಾಯಿಯಿಂದ 45,500 ರೂಪಾಯಿ. ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಯಿಂದ 49,000 ರೂಪಾಯಿ. ನಿಧನ ಸುದ್ದಿ. ಬೆಟ್ಟತೂರು ಶ್ರೀ ಸುಬ್ರಹ್ಮಣ್ಯ ಮತ್ತು ಅವಂದೂರು ಶ್ರೀ ಗೋಪಾಲಕೃಷ್ಣ ದೇವಾಲಯದ ಅರ್ಚಕರಾದ ಸುರೇಶ್ ಅವರು ಇಂದು ಸಂಜೆ ನಿಧನರಾದರು. 72 ವರ್ಷ ಪ್ರಾಯದ ಸುರೇಶ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಅವಂದೂರಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಚುನಾವಣಾ ಆಯೋಗದ ನಿರ್ದೇಶನ ಪಾಲಿಸುವ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ನಡೆದಿದೆ. ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವರು, ಚುನಾವಣಾ ಆಯೋಗದ ನಿರ್ದೇಶನಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಕ್ಕೂ, ನೀತಿ ಸಂಹಿತೆ ಉಲ್ಲಂಘನೆಯಾಗದಂಗೆ ಎಚ್ಚರ ವಹಿಸಕೂತ ಹೇಳಿದವು. ನಿಶ್ಚಿತಾರ್ಥ ಮದುವೆ, ಕೂಸುಗೆ ಹೆಸರಾಕುವುದು, ಹಿಂಗೆ ಖಾಸಗಿ ಕಾರ್ಯಕ್ರಮಗಳಿಗೆ ಯಾವುದೇ ನಿರ್ಬಂಧ ಇರದಿಲ್ಲ. ಆದರೆ ರಾಜಕೀಯ ಪ್ರೇರಿತ ಆಗಿರಕ್ಕಾಗದೆ ಹಂಗೇನೆ ಯಾವುದೇ ಪಕ್ಷದ ಪ್ರಚಾರಕ್ಕೆ ವೇದಿಕೆ ಹಾಕಾಗದಂತ ಹೇಳಿದವು. ಈ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಚುನಾವಣಾಧಿಕಾರಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಎಸ್ಎಸ್ಎಲ್ಸಿ ಪರೀಕ್ಷೆ ಇದೇ 31 ತೆರೆ ನಾಳೆಯಿಂದ ಶುರುವಾದೆ. ಜಿಲ್ಲೆಯಲ್ಲಿ 170 ಶಾಲೆಗಳ 6,587 ವಿದ್ಯಾರ್ಥಿಗಳ ಪರೀಕ್ಷೆ ಬರೆದ ಬೇತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗದಾಮಯ್ಯವು ಹೇಳಿದವು. ಪರೀಕ್ಷೆ ನಡೆಯುವ ದಿನದಂದು ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರ ತಲುಪಿಕೆ ಅನುಕೂಲ ಆಗುವಂಗೆ ಸಾಕಷ್ಟು ಬಸ್ ಸೌಲಭ್ಯ ಒದಗಿಸಲಾಗಿದ್ದು, ವಿದ್ಯಾರ್ಥಿಗಳ ತಮ್ಮ ಪರೀಕ್ಷಾ ಪ್ರವೇಶ ಪತ್ರಗಳನ್ನು ತೋರಿಸಿ ನಿಗಮದ ಬಸ್ಗಳಲ್ಲಿ ಪುಕ್ಸಟೆ ಪ್ರಯಾಣ ಮಾಡಕ ಓದಿಕೆ ತೊಂದರೆಯಾಗದಂಗೆ ನಿರಂತರ ವಿದ್ಯುತ್ ಒದಗಿಸಿಕೆ ವಿದ್ಯುಚ್ಛಕ್ತಿ ನಿಗಮದ ಅಧಿಕಾರಿಗಳಿಗೆ ಮನವಿ ಮಾಡಲಾಟು, ಹಂಗೆ ಬೇಕಾದ ಎಲ್ಲ ಅಗತ್ಯ ಸಿದ್ಧತೆನ ಮಾಡ್ಕೊಳ್ಳಲಾಟು ಅಂತ ಹೇಳಿದವು. ನಾಳೆಯಿಂದ ಏಪ್ರಿಲ್ 15 ಮುಟ್ಟ ನಡೆಯುವ ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವ ಸಂಬಂಧ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿ ಪ್ರದೇಶನ ನಿರ್ಬಂಧಿತ ಪ್ರದೇಶದ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶವು ಆದೇಶ ಹೊರಡಿಸಿದರು. ಪರೀಕ್ಷಾ ಕೇಂದ್ರದೊಳಗೆ ಮೊಬೈಲ್, ಸ್ಮಾರ್ಟ್ ವಾಚ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನ ತಕೊಂಡು ಹೋದರನ್ನ ಸಹ ನಿಷೇಧಿಸಲಾಯಿತು. ಯುವಜನತೆ ರಕ್ತದಾನದ ಮಹತ್ವನ ಅರ್ಥ ಮಾಡ್ಕೊಂಡು ಇದರ ಬಗೆಗಿನ ಅಪನಂಬಿಕೆಗಳನ್ನ ಬಿಟ್ಟು ಸ್ವಂತ ಕುಸಿಂದ ರಕ್ತದಾನಕ್ಕೆ ಮುಂದಾಕೂತ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಹಂಗೆ ಆಪ್ತ ಸಮಾಲೋಚನಾ ಕೇಂದ್ರದ ಸಮಾಲೋಚಕರಾದ ಕೆಟಿ ಚಿಟ್ಟಿಯಪ್ಪವು ಹೇಳಿದವು. ಇವು ಇಂದು ವೀರಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಂತರಿಕ ಗುಣಮಟ್ಟ ಕೋಶ ರೆಡ್ ರಿಬನ್ ಕ್ಲಬ್ ಹಂಗೆ ಎನ್ಎಸ್ಎಸ್ ಘಟಕದ ವತಿಯಿಂದ ಯುವಜನತೆ ಎಚ್ಐವಿ ಏಡ್ಸ್ ಜಾಗೃತಿ ಕುರಿತಂಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಯೌವನದ ಕ್ಷಣ ಸುಖಕ್ಕಾಗಿ ಎಚ್ಐವಿ ಏಡ್ಸ್ನಂತ ಮಹಾಮಾರಿನ ಮೈ ಮೇಲೆ ಎಳ್ಕಣದೆ ಶಿಸ್ತುಬದ್ಧತೆ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಕೂತ ಹೇಳಿದು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಸಿ ದಯಾನಂದ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ ತಾಲೂಕು ಒಕ್ಕಲಿಗರ ಸಂಘ ಸೋಮಾರ್ಪೇಟೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಅಂಧ ವಿಶೇಷಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ವಸತಿಯುತ ಶಿಬಿರದ ಆಖೇರಿ ಕಾರ್ಯಕ್ರಮ ನಡೆದು ಈ ಕಾರ್ಯಕ್ರಮನ ವಿಕಲಚೇತನ ಕಲ್ಯಾಣಾಧಿಕಾರಿ ಕೆಜಿ ವಿಮಲ್ ಉದ್ಘಾಟನೆ ಮಾಡಿದವು. ಮತ್ತೆ ಮಾತಾಡಿದವು, ಅಂಧ ವಿಶೇಷಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ಶಿಬಿರ ವಿಶೇಷಚೇತನರಿಗೆ ಸಹಕಾರಿಯಾಗುತ್ತ ಹೇಳಿದವು. ಈ ಸಂದರ್ಭದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಮೋಹನ್ ರಾಮ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು ಶಿಬಿರದಲ್ಲಿ ಭಾಗವಹಿಸಿದ್ದ ಕೊಡಗು ಜಿಲ್ಲೆನ ಒಟ್ಟು 15 ಅಂಧ ವಿಶೇಷಚೇತನರಿಗೆ ವೈಟ್ ಕೇನ್ಗಳನ್ನ ನೀಡಲಾಯಿತು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಯಾವುದೇ ಚುನಾವಣೆ ಸಂಬಂಧಿತ ಪ್ರಕ್ರಿಯೆ ಮತ್ತು ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಬಳಸಿಕೊಂಡರನ್ನ ನಿಷೇಧಿಸಲಾಟುತ್ತ ಕಾರ್ಮಿಕ ಅಧಿಕಾರಿಗ ಹಂಗೆ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿನ ಸದಸ್ಯ ಕಾರ್ಯದರ್ಶಿಯವರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಅಧಿಕಾರಿಗ ನಾಳೆ ಮಡಿಕೇರಿ ಸುದರ್ಶನ ಅತಿಥಿಗೃಹದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಂಗೆ ಇನ್ನಿತರ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರು ಏನಾದರೂ ಇದ್ದರೆ ನಿಗದಿತ ಪತ್ರದಲ್ಲಿ ಕೊಡಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿ ಇಲ್ಲಿ ಸಂಪರ್ಕಿಸಕತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣ ಹತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ ಆಚೆಯಡ ಗಗನ್ ಗಣಪತಿ ನಿರ್ದೇಶನ ಹತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದಕ್ಕ ಪೊನ್ನಂಪೇಟೆ ಕೊಡವ ಸಮಾಜತ್ ನಾಳೆ ಬೊಳ್ಳಿಯಾಚೆ ಪೊಲಕ 11 ಮಜ್ಜನ ದಂಡ್ ಒಯ್ಪತ್ ಅಂಜಿ ಪಿಂಜ ಬೈಟ್ 7 ಗಂಟೆಗ್ ಪ್ರದರ್ಶನ ಕಂಬ ಮಾಜನ ಎಲ್ಲ ಬಂತು ಸಿನಿಮಾ ನೋಟಿಂದ ಕಲ್ಲಕೆರೆ ಸಿನಿಮಾ ತಂಡ ಹತ್ರ ಪರವಾಯ್ತ ಚಾನಂಡ ಗಿರೀಶ್ ಪುಂಡಚಾಯಿಂಗ ಕಟ್ಟಂಡಿತ್. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ಸ್ ಡಬಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವರ್ಷದ ಗ್ಯಾರಂಟಿ ನಿಮಗೆ ಸಿಗಲಿದೆ ಅಭಿಲಾಷ್ ಸ್ಟೋರ್ ನಲ್ಲಿ. ಎಲ್ಲಾ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ. ಎಲ್ಇಡಿ ಮಿಕ್ಸಿ ಗ್ಯಾಸ್ ಸ್ಟೌ ಕುಕ್ಕರ್ ಗಳ ಮೇಲೆ ಭಾರಿ ಡಿಸ್ಕೌಂಟ್, ಎಕ್ಸ್ಚೇಂಜ್ ಆಫರ್ ಕೂಡ ನಿಮಗೆ ಲಭ್ಯವಿದೆ. ಅಭಿಲಾಷ್ ಸ್ಟೋರ್ ವಿರಾಜಪೇಟೆ. ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ ನ ವತಿಯಿಂದ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ ಜೆಇಇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು 31st ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8277496007. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್ ಮೇನ್ ರೋಡ್ ಇರಿಟಿ. ನಾಪೋಕ್ಲುವಿನ ವಿವಿಧ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪೋಕ್ಲು. கெதமுள்ளூர் ஸ்ரீ சாமுண்டி தேவட காலத்து நம்ம மாதிரி பத்துல ஏப்ரல் ஒன்றாங்கு சென்னியாச்சே பைட்டு 8:30 கொட்டிப்பாடுவோ, ஏப்ரல் தண்டாங்கு நாராச்சே பைட்டு 8:30 தக்கண்ண மனைஞ்ச தேவட பண்டார ஒழியோ பைட்டு 12:30 மேலேறி அடுக்கோ, ஏப்ரல் 3 திங்களாச்சே பழக்க 7:30 விஷ்ணுமூர்த்தி தர மேலேறிக்கு போவோ, மத்தியானம் 12 சவுண்டி தர மத்தியானம் மீதா 3 தேவட பனக்கு போப்போ, பக்தமா ஜனல பந்து தேவட ஆசீர்வாத படந்து உணர்ந்து தக்க மாலேற்ற கணேஷ் காரியப்ப காரியதர்ஷி மாலேற்ற அசோக் உத்தப்ப பிஞ்சா தேவஸ்தான ஆடழித்த மண்டலி காரக்க டண்டித்து. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ವರ್ಣರಂಜಿತ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ನಿಮ್ಮ ಸಂಭ್ರಮಗಳು ಸಪ್ತ ವರ್ಣಗಳಿಂದ ಕಂಗೊಳಿಸಲಿದೆ ಸೆಂಚುರಿ ಫ್ಯಾಷನ್ ಸಿಟಿ. ವಿರಾಜಪೇಟೆ ಬಾಳುಗೋಡು ಗ್ರಾಮದ ಕಂಡುಮಕ್ಕಿ ತ್ರಿಮೂರ್ತಿ ದೇವರ ಉತ್ಸವ ಇದೇ ಏಪ್ರಿಲ್ 1, 2 ಮತ್ತು 3 ತಾರೀಕಿನವರೆಗೆ ನಡೆಯಲಿದೆ. 3 ದಿನವೂ ಅನ್ನಸಂತರ್ಪಣೆ ಇರುತ್ತದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕೆಂದು ತಕ್ಕ ಮುಖ್ಯಸ್ಥರಾದ ಪಡೆಯಂಡ ಲೋಕೇಶ್ ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೊಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆಯ ಮತದಾನ ದಿನತ್ನ ನಿನಾಂದು ಡೆಲ್ಲಿ ಕುರುಚತ್ ಇಂಡ ಮಾರಿಪತ್ ಮೇ 10 ರಾಜ್ಯತ್ರ ಎಲ್ಲ 224 ಕ್ಷೇತ್ರತ್ತು ಒರೇ ಹಂತತ್ ಚುನಾವಣೆ ನಡಪ. ಮೇ 13 ಫಲಿತಾಂಶ ಪರಪಪ್ಪ ಅಂದು ಡೆಲ್ಲಿರ ವಿಜ್ಞಾನ ಭವನತ್ ನಡೆದ ಸುದ್ದಿಗೋಷ್ಠಿಲ್ ಕೇಂದ್ರ ಚುನಾವಣಾ ಆಯೋಗತ್ರ ಪ್ರಕಟಣೆ ಅರಿಚಿಟ್ಟಿತ್. ಸುದ್ದಿಗೋಷ್ಠಿಲ್ ತಕ್ಕ ಬರಂದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಚುನಾವಣೆ ಮಾಹಿತಿನ ವಿವರ ತೊಡೆ ಕೊಡ್ತತ್. ಕರ್ನಾಟಕ ರಾಜ್ಯ ಚುನಾವಣೆ ಮಾರಿಪತ್ ನಿನಾಂದಂಜ ಮಾದರಿ ನೀತಿ ಸಂಹಿತೆ ಜಾರಿಯಾಯಿತು. ಏಪ್ರಿಲ್ 13 ಚುನಾವಣೆ ಅಧಿಸೂಚನೆ ಪರಬುವ, ಏಪ್ರಿಲ್ 20 ನಾಮಪತ್ರಿಕೆ ಸಲ್ಲಿಕೆ ಕಡೆ ದಿನ, ಏಪ್ರಿಲ್ 21 ನಾಮಪತ್ರ ಪರಿಶೀಲನೆ, 24 ನಾಮಪತ್ರ ಬೆಂಬಲ ಕಡುಪು ಆಕಿರಿ ದಿನ ಆಯ್ತುಂಡು. ರಾಜ್ಯದ ಇಕ್ಕಾಕಲೆ 80 ಮೀರಿನ 12,15,763 ಮತದಾರಂಗ ಉಂಡು. ಇದತ್ತು 16,000 ಶತಾಯುಷಿ ಮತದಾರಲುಂಡು. ಇಂಗಕ್ಕೆ ವಿಶೇಷ ಚೇತನ ಮತದಾರಂಗಕ್ಕೆ ಮನೆಜೆ ಮತದಾನ ಮಾಡೋ ಸೌಕರ್ಯತ್ನ ಮಾಡಿತಂದು ಚುನಾವಣಾ ಆಯೋಗ ಪ್ರಕಟಣೆ ಅರಿಚಿಟ್ಟಿತ್ತು. ರಾಜ್ಯ ಚುನಾವಣೆ ಮಾರಿಪತ್ ಚುನಾವಣೆ ಅಕ್ರಮತ್ನ ತಡಪನಿಟ್ಟಲು ರಾಜ್ಯದ 10,071 ಚೆಕ್ಪೋಸ್ಟ್ ಸ್ಥಾಪನೆ ಮಾಡಿತ್ತು. ರಾಜ್ಯತ್ರ ಗಡಿ ಜಿಲ್ಲೆಯಲ್ಲಿ